ಫಸ್ಟ್ ಈಗ ಹತ್ತು ಬಿಟ್ರೆ ಕೈಯು ಕಾಲು ನೋಯ್ತಿದ್ವು, ಕಾಲೆಲ್ಲ ನೋವಾಗ್ತದೆ. ಹಾಗಾಗಿ ಇದ್ರ ತಂದದ್ದು ನಾವೀಗ, ಇದರಲ್ಲಿ ಸ್ವಲ್ಪ ಆರಾಮಾಗ್ತಿದ್ದು, ಸ್ವಲ್ಪ ತಡ ಆಗ್ತಿದ್ದು. ಆದ್ರೆ ದಿವಸ ಒಂದು ಎರಡು ಮರ ಹತ್ತದ್ದು ಇರುವುದು ಕಾಲಿದವಾಗ. ಈಗ ಈ ಮೆಷಿನ್ ಅಂದ್ರೆ ಮರ ಹತ್ತುವಂತ ಮೆಷಿನ್ ಇದೆಯಲ್ಲ, ಇದರಲ್ಲಿ ಏನಾದ್ರು ನೀವು ತರಬೇತಿ ಪಡ್ಕೊಂಡ್ರೆ ಅದನ್ನ ಫಿಕ್ಸ್ ಮಾಡೋದು ಹೇಗೆ, ಅದನ್ನ ಉಪಯೋಗಿಸೋದು ಹೇಗೆ ಅಂತ? ಅದನ್ನ ಇಲ್ಲ, ಇಲ್ಲಿ ಬಂಕೋಡ್ಲಲ್ಲಿ ಒಬ್ಬ ತಂದಿದ, ಅವನು ಒಂದಿನ ಹೋಗಿ ನೋಡಿದೆ, ನೋಡಿದ್ದು ಕಡೆಗೆ ನಾವೇ ಹತ್ತಲಿಕ್ಕೆ ಶುರು ಮಾಡಿದ್ದು. ಅದೇನೋ ಫಸ್ಟ್ ಗೆ ಸ್ವಲ್ಪ ಸಾವಕಾಶ ಆಗ್ತಿದ್ದು, ರೂಢಿ ಆದ್ಮೇಲೆ ಪಟ ಪಟ ಹತ್ತಲಿಕ್ಕೆ ಆಗ್ತಿದ್ದು. ಈಗ ಒಂದು ಮರಕ್ಕೆ ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು, ಮತ್ತೆ ಹತ್ತಿ ಇಳಿಲಿಕ್ಕೆ ಎಷ್ಟು ಸಮಯ ಬೇಕು? ಅದು ಮರ ಇದ್ದಂಗೆ ದೊಡ್ಡ ಮರಕ್ಕೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗ್ತಿದ್ದು. ಐದು ನಿಮಿಷ ಬೇಕಾ? ಹಾ ಹಾ, ಐದು ನಿಮಿಷ ಬೇಕಾಗ್ತದೆ ಇದು ಫಿಕ್ಸ್ ಮಾಡ್ಲಿಕ್ಕೆ. ಆದ್ರೆ ಒಂದು ಮ್ಯಾನ್ ಹೋಗಿ ಸೋಸ್ಕೊಂಡು ಇಳಿಲಿಕ್ಕೆ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಬೇಕು? ಹಾ ಹಾ. ಅಂದ್ರೆ ಕಷೆ ರಾಶಿ ಉಳಿತಿದ್ದಲ್ರಿ, ಅದು ಪೂರ್ತಿ ಶೊಕ್ಕ ಮಾಡ್ಬೇಕು. ಶೊಕ್ ಮಾಡಿದ್ರೆ ಎಲ್ಲಿಗೋಲ್ ಮನೆ ಮಾಡ್ತೀವಿ. ಚೊಕ್ಕಾಗಿದ್ರೆ ಮಾತ್ರ ನೋಡ್ಲಿಕ್ಕೂ ಮರ ಚಂದ ಕಾಣಿಸ್ತಿದ್ವಿ, ಇಲ್ಲಾದ್ರೆ ಕಷಿ ಆಗ್ಬಿಡ್ತು ಬರೀ ಬೆಟ್ಟ. ನಿಮ್ಮನ್ನ ನೋಡಿದ್ರೆ ಒಂದು 60 ವರ್ಷದ ಮೇಲೆ ಇದೆ ನೀವು. ಈಗ ಎಷ್ಟು? 60, 65, 68 ಆಗಿರ್ಬೇಕು. 65 ಮೇಲೆ ಆಗಿದೆ. ಈ ಪ್ರಾಯದಲ್ಲಿ ಕೂಡ ನೀವು ಧೈರ್ಯದಲ್ಲಿ ಹತ್ತಿರಲ್ಲ. ಮತ್ತೊಂದ್ರಿ, ಈಗ ನಾವೇನು ಗೊತ್ತಿತ್ತು, ನಾವು ಮಾಡಿದ ಕೆಲಸ ನಮ್ಮ ಹುಡುಗರು ಮಾಡುವುದಿಲ್ಲ. ಈಗ ಹೆಸರಿಗೊಂದು ಕೆಲಸ, ಈಗ ಯಾರು ಸ್ವಂತ ಕೃಷಿ ದಂಧೆ ಮಾಡುವವರಿಲ್ಲ, ಎಲ್ಲ ಕೂಲಿ ಕೆಲಸಕ್ಕೆ ಹೋಗುದೇಯ. ಅಲ್ಲಿ ಏನು ಟೈಮ್ ಸೇರಿ ಕೆಲಸ, ತ್ರಾಸಿಲ್ಲ ಜೀವಕ್ಕೆ, ಸಾವಕಾಶ ತಿರುಗಾಡುದು. ಹಂಗಾಗಿ ನಮ್ಮ ಮಕ್ಕಳು ಒಕ್ಕಲ್ ಮಕ್ಕಳಿಗೆ ಮೊದಲು ಯಾರಿಗೂ ಜೀವ ಬಂದದಿಲ್ಲ. ಈಗ ಒಟ್ಟು ಜನ ಪುಗ್ಗಿ ಆಗಿಬಿಟ್ರು. ಪುಗ್ಗಿ ಆದ್ಮೇಲೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಉಬುಷು ಬರ್ತಿದ್ದು, ಕಾಯಿಲೆಗಳು ಜಾಸ್ತಿ. ಮತ್ತೆ ಈಗಿನ ಆಹಾರವು ಅಂತದೇ ಆಗ್ಬಿಟ್ಟಿದ್ದು. ಮೊದಲು ಈ ಕೊಚ್ಚಕ್ಕೆಯನ್ನ ಮೀನಿನ ಪಳದಿ ತಿನ್ನುವವರು ಯಾರಿಲ್ಲ. ಈಗ ಬೇರೆ ಬೇರೆ ಮಟನ್ ಚಿಕನ್ ಅದು ಇದೇ ಬೇಕಾಗ್ಬಿಟ್ಟಿದ್ದು. ಹಾಗಾಗಿ ಕೊಬ್ಬು ನಮಗೆ ಈಗ ನಾವಿದೆ. ಈಗ ನಮ್ಮ ಕುಡುಗೆ ಹೇಳ್ತೀರಿ, ನೀವು ಜೀವಕ್ಕೆ ಹೊಟ್ಟೆಗೆ ತಿನ್ನುವುದಿಲ್ಲ ಮಡಿಯ, ಒಣಗತೆ ಬತ್ತಿರಿ. ಮನುಷ್ಯ ಏನು ಗೊತ್ತಿದ್ರಿ, ಇದು ಮನುಷ್ಯ ಇಲ್ಲಿ ಚೆಲ್ಲಿ ಹಿಂಗೆ ಹಿಡಿಯಲಿಕ್ಕೆ ಸಿಕ್ಕಿದ್ರೆ ಮಾತ್ರ ನಮ್ಗೆ ಯಾವ್ದು ಒಂದು ಕಾಯಿಲೆ ಹೆಚ್ಚಿಗೆ ಬರುವುದಿಲ್ಲ. ಕಡೆಗೊಮ್ಮೆ ಹಣೆ ಬರ್ಕೆ ಹೊಣೆ ಯಾರು ಅಂತೀರಲ್ರಿ, ಅದೇ ಲೆಕ್ಕ. ಈಗ ಯಾರ್ದು ಹಿಂಗೆ ಹಿಡಿಯಲಿಕ್ಕೆ ಸಿಕ್ಕುವುದಿಲ್ಲ, ಬರೀ ಹೆಂಗ್ ಸರ್ಮಾಗ್ಬಿಟ್ಟಿದ್ದು. ಸರಿ, ಈಗ ತೆಂಗಿನ ಮರ ಸೋಸುದಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ಹೇಳಿ, ಇದು ಯಾವ ರೀತಿ ಮಾಡ್ತೀರಿ, ಇದರಿಂದ ಏನು ಉಪಯೋಗ? ತೆಂಗಿನ ಮರ ಸೋಸಿಟ್ರೆ ನೋಡ್ಲಿಕ್ಕೂ ಚಂದ ಕಾಣಿಸಿದ್ದು. ಮತ್ತೇನಾಗುತ್ತೆ, ಅಲ್ಲಿ ಕಷೆ ಇದ್ದು ಬಿಟ್ರೆ ಎಲ್ಲಿಗೋಲ್ ಹೋಗಿ ಗೂಡು ಹಾಕಿ ಚಂದ ನೋಡ್ಲಿಕ್ಕ ನೋಡ್ಲಿಕ್ಕೆ ಮತ್ತೆ ಅಲ್ಲಿ ಶೊಕ್ಕಾಗಿದ್ರೆ ನಮ್ಗೆ ನೋಡ್ಲಿಕ್ಕೂ ಅನುಕೂಲ. ಮತ್ತೆ ಎಲಿಗೋಲ್ ಮನೆ ಮಾಡುವುದಿಲ್ಲ. ಎಲಿಗಳು? ಹಾ ಹಾ. ಎಲಿ ಏನ್ ಮಾಡ್ತದೆ? ಎಲ್ಲ ಕೊರದ ತಿಂದ್ಬಿಡ್ತಿದ್ವಿ ಸೀಳೆ. ನಾವು ಸೀಳೆ ಎಲ್ಲ ತಿಂತ. ಹಾ ಹಾ. ಈಗೀಗ ಏನು ಗೊತ್ತಿದೆ, ಬರೋದೆಲ್ಲರೂ ಖಾಲಿ ಕೊನ್ ಬರ್ತಿದ್ವಿ, ಒಂದ್ 4-5 ಮಿಳ್ಳೆ ಬಂದ್ರೆ ಎಲಿ ಕೊರೆತಿದ್ವು. ಯಾರು ಹೊತ್ಕೊಂಡು ಶೊಕ್ ಮಾಡುವವರಿಲ್ಲ, ಹಾಗಾಗ್ಬಿಟ್ಟಿದೀಗ. ಈಗ ಈ ಇಲಿ ಮೇಲೆ ಹತ್ತದ ಹಾಗೆ ಇದಕ್ಕೆ ಅಲ್ಯೂಮಿನಿಯಂ ಈ ತಗಡೆಲ್ಲ ಬಡಿತಾರಲ್ಲ ತೆಂಗಿನ ಮರಕ್ಕೆ. ಅದೊಂದು ಈಗ ಒತ್ತಕ ಮರ ಇದೆ, ಆ ಮರಕ್ಕೆ ಅಲ್ಲಿ ಒಂದು ತಗಡ ಬರ್ಡ್ರಿ. ಆ ಮರಂದು ಈ ಮರಂದು ಹೆಡೆ ಬಂದು ಹಿಂಗ್ ತಾಗದಲ್ಲಿ ಇದರಿಂದ ಇದಕ್ಕೆ ಬಂದ್ಬಿಡ್ತದೆ. ಹಾ ಹಾ. ಅದೇನು ಉಪಯೋಗ ಆಗುದಿಲ್ಲ. ಅದೇನು ಉಪಯೋಗ ಬರುವುದಿಲ್ಲ. ಸರಿ, ಈಗ ನೀವು ಕೋಣವನ್ನು ಕೂಡ ಸಾಕ್ತಾ ಇದ್ರಿ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಇದರ ಸಾಕಣೆ ಅಂದ್ರೆ ಹೇಗೆ ಏನೇನು ಮಾಡಬೇಕು? ಸಾಕಣೆ ಅಂತ ಹೇಳಿದ್ರೆ ಅವಕ್ಕೆ ಏನು ಗೊತ್ತಿದ್ರಿ, ಈ ಹುಲ್ಲು ನೀರು ಸರಿಯಾಗಿರ್ಬೇಕು, ಮತ್ತೆ ಮೈ ತೊಳಿಸಬೇಕು. ದನ ಎತ್ತುಗಳಿಗೂ ಕೂಡ ಬೇಕು. ಹಾ ಹಾ. ಕೋಣದ ವಿಶೇಷತೆ ಏನು ಹೇಳಿ? ಕೋಣದ ವಿಶೇಷತೆ ಏನು, ಈ ಗೊಬ್ಬರಕ್ಕೆ ಚಂದ ಆಗ್ತಿದ್ವು, ಸಗಣಿ ಗೊಬ್ಬರ ಮಾಡ್ತೀವಿ ನೋಡಿ. ಈ ಸೊಪ್ಪು ತಂದು ಹಾಕ್ಬಿಟ್ರೆ ಮೆಟ್ಟಿ ರಾಡಿ ಮಾಡ್ಬಿಡ್ತೀವಿ. ಬಾಬು ತೂಕ ಜಾಸ್ತಿ ಅದು. ಹಾ ಹಾ. ಹಸಿನ ದನಗಳು ಹಾಗಾಗುದಿಲ್ಲ, ಇಲ್ಲಿ ಸಗಣಿ ಬಿತ್ತು ಅಂತ ಹೇಳಿ ಬೇರೆ ಕಡೆ ಹೋಗಿ ಹೆಜ್ಜೆ ಇಡ್ತೀವಿ. ಇದು ಸಗಣಿ ಮೇಲೆ ಸಗಣಿ ಮೆಟ್ಟೆಲ್ಲ ರಾಡಿ ಮಾಡ್ಬಿಡ್ತೀವಿ. ಆದ್ರೆ ಕೋಣಂದು ಎಮ್ಮೆದು ಗೊಬ್ಬರ ಚಂದ ಆಗ್ತಿದ್ ಅಂತ ಹೇಳಿದ್ರೆ, ಈ ಆಕಳದಲ್ಲಿ ಆಗ್ಬಿಟ್ರಿ ಏನ್ ಗೊತ್ತಿದ್ರಿ, ಅವಕ್ಕೆ ಹತ್ತಿ ಕಾಳು ಕೊಟ್ಟಿ ಅದ್ರಲ್ಲಿ ಶಕ್ತಿ ಜಾಸ್ತಿ ಬರ್ತಿದ್ವು ಹತ್ತಿ ಕಾಳು ತಿಂದ ಸಗಣಿಗೆ. ಈ ಹುಲ್ಲಿಗೆಲ್ಲ ಅಟ್ಟು ಶಕ್ತಿ ಬರುದಿಲ್ಲ, ಹತ್ತಿ ಕಾಳು ತಿಂದ ಶಕ್ತಿ ಬರುದಿಲ್ಲ. ಹಾಗಾಗಿ ಹಾಲು ಕರೆಯುವವರೆಲ್ಲ ಹತ್ತಿ ಕಾಳು ಅದು ಇದು ಕೊಡ್ತಿರು. ಈ ಕೋಣನ ಸಾಕುದು ಅಂದ್ರೆ ಏನು, ಹೇಗೆ, ಅದಕ್ಕೆ ಏನೇನು ಕೊಡ್ಬೇಕು ಆಹಾರ? ಆಹಾರ ಹುಲ್ಲು ನೀರು, ತೊಳ್ಕಲ್ ನೀರು ಆಗ್ಬೇಕು, ಅದಕ್ಕೆ ಉಪ್ಪು ಅಂತ ಹಾಕಿ ಕೊಡ್ಬೇಕು, ಜಾಸ್ತಿ ಕುಡಿತೀವಿ ನೀರ. ಮತ್ತೆ ಹೂಡ್ಬೇಕು ಹೋಗ್ಬೋದ್ರೆ, ಮತ್ತೆ ಹತ್ತಿ ಕಾಳು ದಾನಿ ಕೊಡ್ತಿದ್ವಿ ಹೂಡ್ಬೇಕಾದ್ರೆ. ಹಾ ಹಾ. ಅಂತ ನಮಗೆ ತ್ರಾಸ ಬಿಡ್ತೀವಲ್ಲ, ತಿನ್ಲಿ ಅಂತೇಳಿ ಕೊಡ್ತೀವಿ. ಹತ್ತಿ ಕಾಳನ್ನು ನೇರವಾಗಿ ಬೇಯಿಸಿ ಕೊಡೋದು ಹೇಗೆ? ಅದನ್ನ ನೀರಲ್ಲಿ ನೆನೆಸಿಡ್ತೀವಿ, ಬೇಯಿಸ್ಕೊಂಡು ಕೊಡ್ತಿರು. ಇವತ್ತು ನೆನೆಸಿಟ್ರೆ ನಾಳೆ ಕೊಡ್ತಿರು. ಬೇರೆ ಹಿಂಡಿ ಎಲ್ಲ ಬೇಡ, ನೆಲಗಡಲೆ ಹಿಂಡಿ ಅಂತದಲ್ಲ, ಶೇಂಗಾ ಹಿಂಡಿ ಆಗ್ತಿದ್ದು, ಹತ್ತಿ ಕಾಳು ಹಿಂಡಿ ಆಗ್ತಿದ್ದು, ಏನಾದ್ರು ತಿನ್ಲು ಕೊಡ್ಬೇಕಾಗ್ತಿದ್ದು. ಕೆಲಸ ಮಾಡ್ತೀವಲ್ಲ, ಇಲ್ಲಾದ್ರು ಬೇಜಾರಾಗ್ತಿದ್ದು. ಈಗ ಬೇಸಿಗೆಲ್ಲ ನೀರು ಪಳ್ಳದಲ್ಲಿ ಬೀಳ್ಬೇಕು ಅಂತ ಹೇಳ್ತಾರಲ್ಲ, ನಮ್ ಇಲ್ಲಿ ಏನಾಗಿದೆ ಗೊತ್ತಿದ್ರಿ, ಇಲ್ಲಿ ಹಳ್ಳ ಇಲ್ಲ ಆಗ್ಬಿಟ್ಟಿದ್ ಬೇಸಿಗೆ ನೀರು ಇರುವಂತದ್ದು. ಆದ್ರೆ ನಮ್ದೇನಿಲ್ಲಿ ಬೆಳೆ ಮಾಡುವಂತದ್ದು, ನಮ್ದು ಈಗ ಊರ ದನಗಳು ಏನು ಕೊಡ್ತೀರಿ, ಕೊಟ್ಟಿಗೆಲ್ಲೇ ಕಟ್ಟಿಡ್ಬೇಕು. ಈ ಗದ್ದೆ ಕೊಯ್ದ ನಂತರದಲ್ಲೆಲ್ಲ ಒಂದು 15 ದಿವಸ ಬಿಟ್ಟರು, ಕಡೆ ಶೇಂಗಾ ಹಾಕಿದ್ರೆ ಮತ್ತೆ ಕಟ್ಟಿದ್ರು, ಇನ್ನೇನು ಶೇಂಗಾ ಕಿತ್ತ ಮೇಲೆ ಕೆಮಡೆ ಮಾಡ್ತಿರು, ಆಗೆಲ್ಲರೂ ಸ್ವಲ್ಪ ಬಿಟ್ಟು ಹಾಕ್ತಿರು. ಆದ್ರೆ ನಮ್ದೇನಾಗಿ ಗೊತ್ತಿದ್ರಿ, ನಮ್ಮೂರ ದನ ಕೊಟ್ಟಿಗೆ ಇರಬೇಕು, ಬೇರೆಯವರು ಬಂದು ನಮ್ದು ಬೆಳೆ ಮಾಡುತ್ತೆ ಇಂತ ಕಾರಣ ಹಾಳಾಗೋಗ್ಬೇಕು. ಈಗಿದೆ ರಾತ್ರಿ ತೋರ್ತಾ ಇರಬೇಕು, ಇಲ್ಲರೂ ಶೇಂಗಾ ಗಿಡ ಕಿತ್ತು ತಿಂದು ಹಾಳು ಮಾಡಿಬಿಡ್ತೀವಿ. ಈ ಕೋಣೆಗೆ ಮೀರ್ಲಿಕ್ಕೆ ಏನ್ ಮಾಡ್ತೀರಿ ಅಂದ್ರೆ, ಹಳ್ಳದ ನೀರು ಇಲ್ಲ, ನಾವ್ ಹೆಂಗ್ ಕೊಟ್ಟನಲ್ಲಿ ತರುದು, ಇಲ್ಲ ಪೈಪ್ ಅಲ್ಲಿ ಹೊಡೋದು, ಪೈಪ್ ಅಲ್ಲಿ ಹೊಡೆಯೋದು. ಎಷ್ಟು ಬೇಸಿಗೆ ಒಂದ್ಸರಿ ಸಾಕು? ಒಂದ್ಸಲ ಮಾಡ್ತೀವಿ, ಒಂದ್ಸರಿ. ಅದು ಹಳ್ಳದಲ್ಲಿ ಬೇಕು ಅಂತೇನಿಲ್ಲ ನೀರು, ಹಳ್ಳದಲ್ಲಿ ಇಲ್ಲ, ಹಳ್ಳದಲ್ಲಿ ನೀರಿದ್ದ ಹಳ್ಳಿ ಇಲ್ಲ, ಇನ್ನಲ್ಲಿ ರಸ್ತೆ ಆಚೆ ಕೆಳಗಿನ ಬೆಲೆ ಎಲ್ಲ ನೀನ್ ಇರ್ತೀವಿ, ಅವು ಹೋಗಿ ನೀರಲ್ಲಿ ಅರ್ಲಲ್ಲಿ ಬಿದ್ದು ಹೊಡ್ಕೊಂಡು ಬಂದು ಬಿಡ್ತೀವಿ, ಮೀಸಬೇಕೆಂಬುದು ಇರುವುದಿಲ್ಲ. ಆದ್ರೆ ಅರ್ಲಲ್ಲಿ ಬಿದ್ಮೇಲೆ ಅವ್ರ ಮೈನೆ ರಾಡಿ ಆಗ್ಬಿಡ್ತಿದ್ವು, ನಾವು ತೊಳಸದಂಗೆ ಚೊಕ್ಕಾಗುದಿಲ್ಲ. ಈ ಊಟ ಮಾಡೋದ್ರ ಬಗ್ಗೆ ಹೇಳಿ, ಈಗ ಕೋಣನ ಕಟ್ಕೊಂಡು ಊಟ ಮಾಡ್ಲಿಕ್ಕೆ ಏನು ಕೋಣ ಏನು ಗೊತ್ತಿದ್ರಿ, ಇದು ಬಿಸಿಲು ಅಂತ ಹೇಳಿದ್ರೆ ಆಗುದಿಲ್ಲ ಕೋಣಗಳು ಕುಡಿದೆ, ಈ ಮಳೆಯೆಲ್ಲ ಇಡೀ ದಿವಸ ಹುಡಿ ತೊಂದರೆ ಇಲ್ಲ. ನೀವು ಮಳೆಯಲ್ಲಿ ಚಂಡಿ ಆಗ್ಬೇಕು. ಹಾ ಹಾ ಹಾ, ನಾವು ಕಂಬಳಿ ದಿವಸ ಹುಡ್ಕೊಳ್ತೀವಿ, ಅವಕ್ಕೆ ಹಂಗೆ ಏನು ಇರುದಿಲ್ಲ. ಹಾಗಾಗಿ ಕೋಣಗಳು ಸಾಕುದು ಹಾಗೆ ಗೊತ್ತಿದ್ರಿ, ಈ ಎತ್ತುಗಳು ಮಳೆ ಬೀಳ್ತಿ ಎತ್ತುಗಳು ಕುಡ್ಕಾಗುದಿಲ್ಲ, ಪೂರ್ತಿ ಇದು ಕೋಣಗಳು ಮಳೆ ಎಷ್ಟು ಬಿದ್ರು ತೊಂದರೆ ಇಲ್ಲ, ಬಿಸಿಲು ಬಂದ್ರೆ ಆಗುದಿಲ್ಲ. ಹೀಗೆ ಎತ್ತುಗಳು ಕುಡ್ಕೊ ಹೊಡ್ಬೋದು. ಈಗೇನು ಗೊತ್ತಿದ್ರಿ, ಈ ಶೇಂಗಾ ಬೀಜ ಹಾಕ್ರಿ ಕುಂದು ಊಟ ಮಾಡ್ತಿರು, ಕಡೆಗೆಲ್ಲ ಟ್ಯಾಕ್ಟ್ರಿಯ. ಆದ್ರೆ ಒಂದು ನಮ್ ನನ್ನ ಲೆಕ್ಕದಲ್ಲಿ ಈ ಎತ್ತುಗಳು ಕೂಡ ಊಟ ಮಾಡ್ತಿರು ನೋಡಿ, ಅದೇ ಶ್ರೇಷ್ಠವಾದ ಊಟ. ಅದೇನು ಗೊತ್ತಿದ್ರಿ, ಮೊದ್ಲು ಹೇಳ್ತಿದ್ರು ಈ ಗದ್ದೆ ಬಿತ್ತಬೇಕಾದ್ರೆ ನಮ್ಮ ಅಪ್ಪದಿರು, ಏಳು ಸಲ ಹೂಡ್ಬೇಕಂತೆ, ಏಳು ಸಲ, ಇವತ್ತು ಹೂಡುದು ಹಾಗೆ ಇಡುದು, ಮೂರ್ನಾಲ್ಕು ದಿವಸ ಮತ್ತೆ ಮತ್ತೆ ಹೂಡುದು. ಅದು ಹಿಂಗೆ ಅದು ನೆಗಲ್ದು ಏನು ಗೊತ್ತಿದ್ರಿ, ಹಿಂಗ್ ಹೋಗಿ ಅಡುಗನ್ ಮಾಡಿ ಮ್ಯಾನೇ ಮ್ಯಾನ್ ಅಡುಗೆ ಆಗ್ತಿದ್ರು. ಈ ಮಿಷಿನ್ ಹಂಗ ಆಗುದಿಲ್ಲ, ಹಿಂಗ್ ಕೇದ್ರಾಗ ತಗೋದು ಅಷ್ಟೇಯ, ನೋಡ್ಲಿಕ್ಕೆ ಒಂದ್ ಚಂದ ಕಾಣಿಸಿದ್ದು. ಇದ್ರಂಗ ಹದ ಬರುದಿಲ್ಲ ಮಣ್ಣಿಗೆ, ಏಳು ಬೆಸಲು ಏಳು ಹನಿ ಎಡಗಾಗ್ಬಿಟ್ರೆ ಅದಕ್ಕೊಂದು ಹದ ಸಿಕ್ತಿದ್ವು ಅಂತ ಮತ್ತೆ ಬಲ್ಲವರು ಹೇಳ್ತು. ಈಗ ಕೋಣದಲ್ಲಿ ಊಟ ಮಾಡುದಿದ್ರು ಏಳು ಸತಿ ಮಾಡ್ತಿರೋ ಅದು ಒಂದೆರಡು ಸರಿಯಾ? ಈಗ ನಮ್ಮದು ಟ್ರ್ಯಾಕ್ಟರ್ ಅಲ್ಲಿ ಹುಡ್ಕೊಳ್ಳುದು, ಒಂದ್ಸಲ ಎಡ್ಕಲ್ಲ ಅವ್ರ ಕೂಡ ಹೊಡುದು, ಮತ್ತೊಂದ್ಸಲ ಟ್ರ್ಯಾಕ್ಟರ್ ಹೊಡುದು, ಅಲ್ಕೊಂಡು ಬೀಜ ಹಾಕುದೇಯ. ಕೋಣದಲ್ಲಿ ಮಾಡುದಿಲ್ಲ, ಕೋಣದಲ್ಲಿ ಬೀಜ ಹಾಕಲಿ ಮಾತ್ರ ಒಂದ್ಸಲ ಎರಡು ಸಲ ಹಿಂಗೆ ಕೋಣದಲ್ಲಿ ಹುಡ್ಕೊಳ್ತೀವಿ. ವರ್ಷ ಪೂರ್ತಿ ಅದನ್ನ ಸಾಕಿದ್ ಒಂದ್ಸಲ ಉಪಯೋಗಿಸಿ ಸಾಕಾಗ್ತದೆ, ಅದಷ್ಟೇ ಮಾಡ್ತಾ. ಆದ್ರೆ ಸಗಣಿಗೆ ಬೇಕಾಗ್ತದೆ ನಮ್ಗೆ, ಉಳಿದ ಹಸುಗಳು ಇಲ್ವಾ? ಮತ್ತೊಂದು ಆಕಳು ಮತ್ತೊಂದು ಕರೆ ಇದು ಆಕಳಿದೆ. ಈ ತೆಂಗಿನ ಮರಕ್ಕೆ ಗೊಬ್ಬರ ಎಲ್ಲ ಏನು ಕೊಡ್ತೀರಿ? ಗೊಬ್ಬರ ಈ ಕೊಟ್ಟಿಗೆ ಗೊಬ್ಬರನೇ ಬೇಕಾಗ್ತಿದ್ದು. ಮತ್ತೆ ಕೆಲವೊಬ್ರು ಅಂಗಳದಲ್ಲೆಲ್ಲ ಗೊಬ್ಬರ ಬುಡ ಏನು ಕಾಣೋದಿಲ್ಲ, ಬುಡವೇ ಕಾಣೋದಿಲ್ಲ. ಈಗೇನಾಗಿ ಗೊತ್ತು, ಎರಡು ವರ್ಷ ಆಯ್ತು ಬುಡನೇ ಮಾಡ್ಲಿಲ್ಲ, ಬುಡ ಮಾಡಿದ್ರೆ ಏನಾಗ್ತಿ ಗೊತ್ತಿತ್ತು, ಬುಡ ಮಾಡ್ಬಿಟ್ಲೆ ಮಣ್ಣು ಶೂಷಲಾಗ್ತಿದ್ದು. ಈ ಕೋಳಿ ಮರಿ ಶಾಖ ತುಂಬುದು ಎಗದೆ ಹಾಳು ಮಾಡ್ಬಿಡ್ತೀವಿ. ಈಗ ಬುಡಕ್ಕೆ ಗೊಬ್ಬರ ಹಾಕದಿದ್ರೆ ಹೇಗೆ? ಗೊಬ್ಬರ ಹಾಕಿದ್ರೆ ಫಲ ಅಟ್ಟು ಕೊಡುದಿಲ್ಲ, ಏನು ಕಾಣೋದಿಲ್ಲ. ಈಗೆಂತದ್ದು ಎರಡು ವರ್ಷ ಆಯ್ತು ಎಂತದಿಲ್ಲ ನಮ್ದು, ಅದು ಕಾಯ್ಬಿಡ್ತದ? ಕಾಯ್ದಿದೆ, ಈ ವರ್ಷ ಬಹಳ ಕಡಿಮೆ ಆಗ್ಬಿಡ್ತು. ಏನ್ ಮಾಡ್ಬೇಕು ಅಂತ ಮುಂದೆ? ಅದಕ್ಕೆ ಈಗ ಕೊಟ್ಟಿಗೆ ಗೊಬ್ಬರ ಎಂತದ್ದು ಹಾಕ್ಬೇಕು, ಬುಡ ಮಾಡ್ಬೇಕು, ಬುಡ ಹೊಂಡ ಕಂತ ಮಾಡಿ ಅದ್ರ ಮಣ್ಣು ಗೊಬ್ಬರ ಹಾಕಿ ಮತ್ತೆ ಮುಚ್ಚುದು ಮಣ್ಣು. ಈಗ ಈ ತೆಂಗಿನ ತೋಟ ಮರಗಳಿಗಾಗ್ಬೋದು ಅಥವಾ ಗದ್ದೆ ಈ ಶೇಂಗಾ ಆಗ್ಬೋದು, ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ನೀರು ಇದು ನಮ್ಗೆ ಇಲ್ಲಿ ನೀರಿಗೆ ಒಂದು ತೊಂದರೆ ಇಲ್ಲ, ಈಗ ಬೋರ್ ಮಾಡ್ತಿರು, ಕಲ್ಬಾವಿ ಇದು, ಮತ್ತೆ ಅಲ್ಲಲ್ಲೆಲ್ಲ ಕೆರೆ, ಗವರ್ಮೆಂಟ್ ಕೆರೆ ಇದು, ಅದರಲ್ಲಿ ಪಂಪ್ ಇಟ್ಟುಕೊಂಡು ಹಾಕ್ತಿವಿ. ಕರೆಂಟ್ ಇರ್ತದ? ಕರೆಂಟ್ ಅಲ್ಲಿ ಹೋಗಲಿಲ್ಲ, ಕೆರೆಸಿನ್ ಪಂಪ್ ನಲ್ಲಿ. ಕೆರೆಸಿನ್? ಆದ್ರೆ ಒಂದು ನಾವು ಕೆರೆಸಿನ್ ಪಂಪ್ ಮಾಡಿದ್ದು, ಕೆರೆಸಿನ್ ಸಿಗುದಿಲ್ಲ, ಕಷ್ಟ ಆಗಿದ್ದು. ನೀವು ಕೂಡ ಕರೆಂಟ್ ಪಂಪ್ ಹಾಕ್ಬೇಕಿನ್ನು? ಈಗಿಲ್ಲ, ಅಲ್ಲಿ ಕರೆಂಟ್ ಹೋಗಲಿಲ್ಲ. ಈಗಿಲ್ಲ, ಒಂದ್ ಎರಡ್ ಮೂರು ಗದ್ದೆ ಪಂಪ್ ಕರೆಂಟ್ ಪಂಪ್ ಆಗ್ತಿದ್ದು, ಮತ್ತೆ ಎರಡ್ ಮೂರು ಗದ್ದೆಗೆ ಕೆರೆಸಿನ್ ಪಂಪ್ ಆಗ್ತಿದ್ದು. ಈ ಶೇಂಗಾ ಕೃಷಿ ಬಗ್ಗೆ ಹೇಳಿ. ಶೇಂಗಾ ಶೇಂಗಾ ಕೃಷಿ ಮಾಡ್ತೀರಾ? ಹೇಳಿ ಅದ್ರ ಬಗ್ಗೆ. ಶೇಂಗಾ ಎಂತ ಈಗಿದೆ, ಈಗ ಕಟಾವಾದ್ಮೇಲೆ ಮಾಡ್ತೀರಿ? ಭತ್ತ ಕಟಾವಾದ್ಮೇಲೆ ಒಂದು ನೀರೊಂದು ಇಟ್ಟು ಕೆಳಗಾದ್ಮೇಲೆ ಹುಡುಕ್ತೀವಿ. ಅದೇನು ಟ್ರ್ಯಾಕ್ಟರ್ ಫಸ್ಟ್ ಒಂದ್ಸಲ ಟ್ರ್ಯಾಕ್ಟರ್ ಹುಡ್ಕೊಳ್ತೀವಿ, ಕಡೆಗೆ ನಾವು ಈ ಕೋಣಗಳು ತಗೊಂಡು ಒಂದೆರಡು ಸಲ ಹುಡ್ಕೊಳ್ತೀವಿ. ಕೋಣಗಳು ಕೂಡ ಹುಡಿದ್ರೆ ಬೆಸ್ಟ್ ಆಗ್ತಿದ್ವು. ಅದ ನಂತರದಲ್ಲಿ ಸ್ವಲ್ಪ ಮ್ಯಾನ್ ಮಣ್ಣು ಹುಡಿ ಆಗ್ತಿದ್ವು, ಹುಡಿಟ್ಟದ್ದು. ಗೊಬ್ಬರ ಯಾವಾಗ ಹಾಕ್ತೀವಿ? ಅಲ್ಲ, ಹುಡುಕಿಂತ ಟ್ರ್ಯಾಕ್ಟರ್ ಹುಡುಕಿಂತ ಮೊದಲೇ ಹಾಕಿದ್ರು ಹಾಕಿದ್ರು, ಇನ್ನೇ ಟ್ರ್ಯಾಕ್ಟರ್ ಹೊಡ್ಕೊಂಡ್ಕ ಹಾಕಿದ್ರು ಹಾಕುದು. ಗೊಬ್ಬರ ಫುಲ್ ಬೇಕಾಗ್ತದೆ, ಸಗಣಿ ಗೊಬ್ಬರ. ಎಷ್ಟು ಕೊಡ್ತೀರಿ ಗೊಬ್ಬರ? ಗೊಬ್ಬರ ನಮ್ ತಿಂಗಳ ಟ್ರಕ್ ಗಿಂತ ಜಾಸ್ತಿ ಆಗ್ತಿದ್ದು, ಪೂರ್ತಿ ಖಾಲಿ ಆಯ್ತು. ಒಂದೆಕರೆ? ಒಂದೆಕರೆ ಇಲ್ಲ, ನಮ್ದೀಗ ಒಂದೂವರೆ ಎಕರೆ ಎರಡು ಎಕರೆ ಕುಡ್ಕೊಳ್ಳಾಗ್ಬಾರ್ದು, ಹತ್ತು ಗಂಟೆ ಕಡೆ ಹೆಚ್ಚು ಕಡಿಮೆ ಆದ್ರೂ ಇದು ಸಾಕಾಗದೆ ಕಡೆಗೆ ಬೇರೆ ಕಡೆ ತಕೊಳ್ಳೋದು ಉಳಿತಿದ್ದು ಒಂದು ಎರಡು ಗಾಡಿ. ಈ ವರ್ಷ ತಕೊಳ್ಳಿಕ್ ಆಗಲಿಲ್ಲ ಅಂತೇಳಿ ಏನಾಗುತ್ತೆ ಗೊತ್ತೀರಿ, ರೊಕ್ಕ ಕೊಟ್ಟು ತಕೊಂಡು ಬಂದ್ರು, ಇಲ್ಲಿ ಹೊರ್ಲಿಕ್ಕೆ ಜನ ಸಿಗುದಿಲ್ಲ. ಹೊರದಕ್ಕೇನಾದ್ರೂ ಬೇರೆ ವ್ಯವಸ್ಥೆ ಉಂಟಾ? ಇಲ್ಲ, ತಲೆಮೇಲೆ ಇಲ್ಲ, ತಲೆಮೇಲೆ ತಕೋಬೇಕು, ಮತ್ತೆ ಬೇರೆ ವ್ಯವಸ್ಥೆ ಇಲ್ಲ. ಈಗ ನೀವು ದುಡ್ಡು ರೊಕ್ಕ ಕೊಟ್ಟು ಖರೀದಿ ಮಾಡುದ್ರೆ ಎಷ್ಟು ದುಡ್ಡು ಕೊಡ್ಬೇಕು?

ಲೋ ಚಿನೋ ಅಂತ ಓದಲೋ ತನ ಮಾಡಿ ಅಪ್ಪನ ಮನೆಯಾರು ತಟ್ಟನೆ ನೀಗೆ ಬರೋರು ಚಣ್ಣ ಬಂದನಿಯೇ ದೊಡ್ಡಣ್ಣ ಬರುತ್ತನೆಯೇ ತಂಗಿರದು ಗಂಬೆ ಮಾದವಿಯೇ ತಂಗಿರತು ಗಂಬೆ ಮದವೇಲಂದು ಬೆಳಿ ಬಲ್ಲದರ್ಯಾರು ಬರಲಿಲ್ಲ ಬಲ್ಲದರ್ಯಾರ ಬರಲಿಲ್ಲ ನೆಂಟರ ಮನೆಯೇ ನಮ್ಮ ಕಂಡಿ ನೀವು ನೆಗೆ ಮಾರೆ ಸಾವಿರದಲ್ಲಿ ನೂರಾಡು ಬಿಟ್ಟಿದಾಳದು ಕಂಡೆ ನಮಗೆ ನೆಗೆ ಮಾರೆ ಅದು ಕಂಡೆ ನಮಗೆ ನೆಗೆ ಮಾರೆ ನೆಂಟರೆ ಚಂದಿಲ್ಲವೇನೆ ಮಗ ಚಂದಿಲ್ಲವೇನೆ ಮಗುಳವಾಲಿಗೆ ಮುತ್ತು ತಂದವೆ ಮಾಡಲಲ್ಲಿ ಮತ್ತು ತಂದವೆ ಮಡಲಲ್ಲಿ ಸಣ್ಣ ಮಾತುತ್ತಿನ ಚೀರಿ ಚರಿ ಸುತ್ತಿನ ಚೀರೆ ಮಡ ಕಂಬು ಪಾಲಿಸು ಕೇಳೆಟ್ಟಲ್ಲ ಜನ ಬೇಕೆ ಕಂಬು ಪಾಲಿಸಿದ ಕಂಬು ಪಾಲಿಸಿದ ಲೌರಣ ಮಾಬಲ ನಿಂಗ ಕಾಯಡುದಾರೆ ಸಮ ಕಂಬು ಕಾಯೊಡದಾರೆಡ ಸಮ ಕಡಿಮ ಬಲ ನಿಂಗ ಕಂಬಿನ ಸಜಾನಿನ ಉಲಾತ್ತಿದ್ರೆ ಕೈ ಬಾಡಿ ನಕ್ಕಿತ ಉಯಿಲು ಪಾಂಡವರ ಮಗ ಎಂಬುದೇ ಊರಲ್ಲ ಸೌಕವೇ ಜೌನ ಮಕ್ಕಳಿಗೆ ಬಗತಿಯೇ ಜೌನ ಮಕ್ಕಳಿಗೆ ಭಕ್ತಿ ಮಾಬಲ ನಿಂಗ ಅವರ ಸಾಕನು ಸರತಿ ಬಗ ಬರುವಲ್ಲ